ಇನ್ನೆಲ್ಲೆಡೆ ನಾಳೆ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಗೆ ಸಿದ್ದತೆ, ಸಚಿವ ಬಿಶ್ರೀರಾಮುಲು. ರಾಜ್ಯದಲ್ಲಿ ಈ ತಿಂಗಳ 24ರಿಂದ ಒಂದು ವಾರಗಳ ಕಾಲ ಕನ್ನಡಕ್ಕಾಗಿ ನಾವು ಅಭಿಯಾನ, ಸಚಿವ ಸುನೀಲ್ ಕುಮಾರ್. ಆಕಾಶವಾಣಿ ಮತ್ತು ದೂರದರ್ಶನದ ಯಾವುದೇ ಕೇಂದ್ರ ಮುಚ್ಚುವ ಪ್ರಸ್ತಾವ ಇಲ್ಲ, ಪ್ರಸಾರ ಭಾರತಿ ಸಿಇಒ ಶಶಿಶೇಖರ ವೆಂಪತಿ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯ ಸಮಗ್ರ ಕೃಷಿ ಕುರಿತ ಬಾನುಲಿ ಸರಣಿ, ಕಾಳುಮೆಣಸು ಕೃಷಿ ಕುರಿತು ಪುತ್ತೂರು ತಾಲೂಕಿನ ಈಶ್ವರಮಂಗಲದ ಸುಭಾಷ್ ಎಂ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 252 866 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಅಡಿಕೆ ಬೆಳೆಯ ಸಮಗ್ರ ಕೃಷಿ ಕುರಿತ ಬಾನುಲಿ ಸರಣಿ, ಕಾಳುಮೆಣಸು ಕೃಷಿ ಕುರಿತು ಪುತ್ತೂರು ತಾಲೂಕಿನ ಈಶ್ವರಮಂಗಲದ ಸುಭಾಷ್ ಎಂ ಅವರೊಂದಿಗೆ ಸಂದರ್ಶನ. ಸುಭಾಷ್ ಅವರೇ ನಮಸ್ಕಾರ. ನಮಸ್ತೆ. ಅಡಿಕೆ ತೋಟದಲ್ಲಿ ಅಡಿಕೆಯ ಮರದ ಆಧಾರವಾಗಿ ಇಟ್ಟುಕೊಂಡು ಕಾಳುಮೆಣಸು ಬೆಳೆಯುವಂತಹ ಒಂದು ಅಭ್ಯಾಸ ಇರ್ತದೆ. ವಿಶೇಷವಾಗಿ ಕಾಳುಮೆಣಸಿಗೆ ವಹಿಸಬೇಕಾಗಿರುವಂತಹ ಒಂದು ಬೇಸಾಯ ಕ್ರಮಗಳು ಏನೇನು ಹಾಗೂ ಸೂಕ್ಷ್ಮ ವಿಚಾರಗಳು ಏನೇನು ಹಾಗೂ ಪ್ರಮುಖ ಬೆಳೆಗೆ ತೊಂದರೆ ಆಗದ ಹಾಗೆ ಕಾಳುಮೆಣಸನ್ನ ಅಡಿಕೆ ಕೃಷಿಯಲ್ಲಿ ಹೇಗೆ ಮಾಡಬಹುದು ಎನ್ನುವುದರ ಬಗ್ಗೆ ನಿಮ್ಮ ಅನುಭವನ ಕೇಳಬೇಕಾಗಿದೆ. ಹೇಳಿ, ಎಷ್ಟು ವರ್ಷದ ಅನುಭವ ನಿಮ್ದು ಇದರಲ್ಲಿ? 20 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೇನೆ. 2004ರಲ್ಲಿ ಡಿಗ್ರಿ ಆದ್ಮೇಲೆ ಈಗ ಪೂರ್ತಿ ಕೃಷಿಯಲ್ಲಿ ತೊಡಗಿಸಿದ್ದೇನೆ. 2004ರಿಂದ ನೀವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರೆ ಆವಾಗ ಒಂದು ಕೃಷಿ ಪರಿಸ್ಥಿತಿ ಹೇಗಿತ್ತು, ನಿಮ್ಮ ತೋಟದ ಪರಿಸ್ಥಿತಿ ಹೇಗಿತ್ತು, ಈಗ ಯಾವ ರೀತಿ ಒಂದು ಬದಲಾವಣೆ ಮಾಡಿಕೊಂಡಿದ್ರಿ? ಆಗ ಮೆಣಸು ಅಂತ ಜಾಸ್ತಿ ಇರಲಿಲ್ಲ, ಅಡಿಕೆ ಮುಖ್ಯ ಬೆಳೆ ಆಗಿತ್ತಾಗ. ಬಾಳೆ, ಕೊಕ್ಕೋ ಅದೆಲ್ಲ ಆಗ್ಲೂ ಇತ್ತು. ನಂತರ ಮೆಣಸನ್ನು ಸ್ವಲ್ಪ ಹೆಚ್ಚು ಮಾಡ್ತಾ ಬಂದೆವು. ಮೆಣಸು ಹೆಚ್ಚು ಮಾಡ್ತಾ ಬಂದಾಗ ನಮಗೆ ಈ ಕೊಕ್ಕೋ ಎಲ್ಲ ಕಡಿಮೆ ಮಾಡಿದೆವು. ಈ ಮೆಣಸು ಹೊಂದಾಣಿಕೆ ಆಗ್ತಿರ್ಲಿಲ್ಲ, ಬಾಳೆ ಎಲ್ಲ ನೆರಳಾಗಿ ಮೆಣಸು ಫಸಲು ಕಡಿಮೆ ಬರ್ತದೆ ಅಂತ ಬೇರೆ ಕಡೆ ನೋಡಿ ಗೊತ್ತಾಯ್ತು. ಹಾಗೆ ಈಗ ಮೆಣಸು ಮತ್ತೆ ಅಡಿಕೆ ನಮ್ಮಲ್ಲಿ ಮುಖ್ಯ ಬೆಳೆ ಆಗಿರೋದು. ಈಗ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಈ ಕಾಳುಮೆಣಸನ್ನ ಬೆಳೆಯುವಂತಹ ಸಂದರ್ಭದಲ್ಲಿ 1 ಎಕರೆಗೆ ಎಷ್ಟು ಕಾಳುಮೆಣಸಿನ ಬಳ್ಳಿಯನ್ನ ನೆಡಬಹುದು, ಮತ್ತು ಕಸಿ ಗಿಡ ನೆಡ್ತಿರೋ ಅಥವಾ ನೇರವಾಗಿ ಬಳ್ಳಿ ನೆಡುವಂತದ್ದ? ಕಸಿ ಗಿಡವು ನೆಟ್ಟಿದ್ದೇವೆ ಇತ್ತೀಚೆಗೆ, ಒಂದು 3-4 ವರ್ಷದಿಂದ ನೆಟ್ಟದ್ ನಾವು ಕಸಿ ಬಳ್ಳಿ. ಮತ್ತೆ ನಮ್ಮ ಕೆಳಗೆ ಹೋದ ಕಸಿ ಅಲ್ಲದ ಗಿಡ ಬಳ್ಳಿಯೇ ಹೆಚ್ಚಿರುದು ನಮ್ಮಲ್ಲಿ. ಮಾತ್ರ ನಾವು ಹೆಚ್ಚಿನ ಮರಕ್ಕೆ ನಟ್ಟಿದ್ದೇವೆ, ಅದು ಕೆಲವೆಲ್ಲ ಸಾಯ್ತದೆ, ನೂರಕ್ಕೆ ನೂರು ಸಹ ಉಳಿಯುವುದಿಲ್ಲ. ಈಗ ಕರಿಮುಂಡ ತಳಿ ಇದೆ ಮತ್ತೆ ಈ ಪಣಿಯೂರು ಎನ್ನುವಂತಹ ತಳಿಯು ಕೂಡ ಇದೆ, ನಿಮ್ಗೆ ಎರಡು ಕೂಡ ಆಯ್ಕೆ ಮಾಡ್ಕೊಂಡಿದ್ರು ಅಥವಾ ಒಂದೇ? ನಮ್ಮಲ್ಲಿ ಕರಿಮುಂಡವು ಇದೆ, ಪಣಿಯೂರು ಇದೆ. ಅದು ನನ್ನ ಲೆಕ್ಕದಲ್ಲಿ ಎಲ್ಲ ತಳಿ ಬೇಕು. ಅದು ಕೆಲವು ಈ ಪಣಿಯೂರೆಲ್ಲ ಸ್ವಲ್ಪ ಮಧ್ಯದಲ್ಲಿ ಹಣ್ಣಾಗ್ತದೆ, ಕರಿಮುಂಡ ಎಲ್ಲ ಬೇಗ ಬೇಗ ಹಣ್ಣಾಗ್ತದೆ, ಮತ್ತೆ ಇಂಪೀರಿಯನ್ ಅಂತ ಎಲ್ಲ ತಳಿ ಉಂಟು, ಅದು ಸ್ವಲ್ಪ ಲೇಟು ವಿಶು ಟೈಮ್ ಅಲ್ಲಿ, ಸಾಧಾರಣ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಹಣ್ಣಾಗ್ಲಿಕ್ಕೆ ಶುರುವಾಗುದು. ಒಮ್ಮೆಲೆ ಒಂದೇ ತಳಿ ನಟ್ರೆ ಅದು ರೈತರಿಗೆ ಸ್ವಲ್ಪ ಒಮ್ಮೆಲೆ ಹಣ್ಣಾಗಿ ಕುಯ್ಲಿಕ್ಕೆಲ್ಲ ಸಮಸ್ಯೆ ಆಗ್ತದೆ. ಇದು ನಮಗೆ ಕಮ್ಮಿ ಜನದಲ್ಲಿ ಹೆಚ್ಚು ಬಳ್ಳಿ ನಿರ್ವಹಣೆ ಮಾಡಬಹುದು. ಈ ಕರಿಮುಂಡಕ್ಕೂ ಮತ್ತು ಪಣಿಯೂರಿಗೂ ಹೋಲಿಕೆ ಮಾಡಿದ್ರೆ ಯಾವುದು ಒಳ್ಳೇದಂತ ಕಾಣ್ತದೆ ನಿಮಗೆ? ಒಳ್ಳೇದು ನಮಗೆ ಕೆಲಸದ ವಿಚಾರಕ್ಕೆ ಬಂದ್ರೆ ಪಣಿಯೂರು ಸುಲಭ ಕುಯ್ಲಿಕ್ಕೆ ಎಲ್ಲ ದೃಷ್ಟಿಯಿಂದಲೂ. ರೋಗ ಮಾತ್ರ ಇದಕ್ಕೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬಹುದು ಕರಿಮುಂಡಕ್ಕೆ. ಮತ್ತೆ ಬಿಸಿಲು ತುಂಬಾ ಬೀಳುವ ಜಾಗ, ತೆಂಕು ಓಪನ್ ಜಾಗದಲ್ಲೆಲ್ಲ ನಮಗೆ ಪಣಿಯೂರು ಅಷ್ಟು ಚಂದ ಬರುದಿಲ್ಲ, ಅದು ಸನ್ ಬರ್ನಿಂಗ್ ಆಗ್ತದೆ. ಇದು ಸ್ವಲ್ಪ ಹೆಚ್ಚು ಬಿಸಿಲನ್ನು ತಡ್ಕೊಳ್ತದೆ ಕರಿಮುಂಡ. ಮತ್ತೆ ಈ ಕಟ್ಟ ಹಾಕುದು ಹಾಗೆ ಮರಕ್ಕೆ, ಅದು ಅದಕ್ಕೆ ಎಲ್ಲ ಎರಡಕ್ಕೂ ಬೇಕು, ಆದ್ರೆ ಅದು ಇದ್ರಷ್ಟು ಸುಲಭದಲ್ಲಿ ಜಾರುದಿಲ್ಲ ಮರದ ಅಡಿಕೆ ಮರದಿಂದ. ಈಗ ಹೊಸದಾಗಿ ಅಡಿಕೆಯ ಮರಕ್ಕೆ ನೀವು ಕಾಳುಮೆಣಸಿನ ಗಿಡವನ್ನ ನಾಟಿ ಮಾಡಬೇಕು ಅಂತಿದ್ರೆ ಯಾವ ರೀತಿ ಒಂದು ಬಳ್ಳಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು, ಅಥವಾ ನೇರವಾಗಿ ಬಳ್ಳಿಯನ್ನು ನೆಡುವಂತದ್ದು ಅಥವಾ ಬೇರು ಬರೆಸಿ ಗಿಡ ಮಾಡಿ ನೆಡ್ತೀರಾ ನೀವು? ಒಳ್ಳೇದು ಈ ತುದಿಯ ಮರ, ಬಿದ್ದ ಅಡಿಕೆ ಮರದಲ್ಲೆಲ್ಲ ತುದಿಯ ಬಳ್ಳಿ ಬೆಸ್ಟ್, ಅದು ಬಾರಿ ಚಂದ ಹಬ್ಬದು ಕೂಡ ಅದೇ ಬಳ್ಳಿ. ಮತ್ತೆ ಈಲ್ಡು ಸಹ ಬೇಗ ಶುರುವಾಗ್ತದೆ, ರೋಗ ಇಲ್ಲದ ಬಳ್ಳಿಯಿಂದ ಆಯ್ಕೆ ಮಾಡುದು. ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗುದಿಲ್ಲ ನಿಮಗೆ? ಇದು ನರ್ಸರಿಗಳಲ್ಲಿ ಸಿಗ್ತದೆ, ಅಲ್ಲ ಆ ತುದಿಯದ್ದು ಅಂತ ಅಲ್ಲ, ಸ್ವಲ್ಪ ಒಂದೆರಡು ವರ್ಷ ಈಲ್ಡ್ ಶುರುವಾಗುದು ಸ್ವಲ್ಪ ಲೇಟ್ ಆಗ್ತದೆ. ಒಳ್ಳೇದು ಯಾವಾಗ್ಲೂ ಅದೇ ಆ ತಲೆ ಬಳ್ಳಿ ಒಳ್ಳೇದು. ಅದು ಬಿಟ್ಟು ಈಗ ಬಳ್ಳಿಯನ್ನು ಉಪಯೋಗಿಸಿದ್ರೆ ಬಳ್ಳಿ ನೆಲದಲ್ಲಿ ಒದ್ದು ಆಗ್ಬಹುದು, ನಮ್ಮ ತೋಟದಲ್ಲಿ ರೋಗ ಇಲ್ಲದ ಬಳ್ಳಿಯಿಂದ ತೆಗೆದು ನೆಡುದು ಒಳ್ಳೇದು. ಅದು ನೆಡುವಾಗ ಮಾತ್ರ ನಾವು ಮಳೆ ದಿನಕ್ಕೊಂದೊಂದ ಎರಡೆರಡು ಮಳೆ ಸಿಗ್ಬೇಕು ನಮಗೆ. ಈ ನಟ್ಟು ಒಂದು ಈಗ ತುಂಬಾ ಬಿಸಿಲು ಹತ್ತು ದಿನ ಇತ್ತು ಅಂತಾದ್ರೆ ಪರ್ಸೆಂಟೇಜ್ ಕಡಿಮೆ ಬದುಕು. ವರ್ಷದ ಯಾವ ಸಮಯದಲ್ಲಿ ನೆಟ್ಟರೆ ಒಳ್ಳೇದು? ಇದು ನಮ್ಮ ನರ್ಸರಿ ಗಿಡಗಳಾದ್ರೆ ನಾವು ಅಡಿಕೆ ಕೊಯ್ಲು ಆದ ಕೂಡಲೇ ಸಾಧಾರಣ ಮೇ ತಿಂಗಳಲ್ಲೆಲ್ಲ ನೆಟ್ಟರೆ ಒಳ್ಳೇದು ಬರ್ತದೆ. ಮಳೆಗಾಲ ಶುರುವಾಗ್ಲಿಕ್ಕಾಗುವಾಗ್ಲೇ ಬೇರೆಲ್ಲ ಬಿಟ್ಟು ಚಂದ ಇದು ನಾವೀ ಇಲ್ಲದಿದ್ರೆ ಬಳ್ಳಿಯ ತುಂಡು ನಡೆದಿದ್ರೆ ಅದು ಮಳೆಗಾಲದಲ್ಲಿ ವಿಪರೀತ ಮಳೆ ಅಲ್ಲ, ಈಗ ಅದ ಮಳೆ ಇರುವ ಟೈಮು ಬೆಸ್ಟ್ ನಡ್ಬೋದು. ಈಗ ಒಂದು ಮೀಟರ್ ಉದ್ದದ ಬಳ್ಳಿ ನೆಡಬೇಕು ಅಥವಾ ಚಿಕ್ಕ ಎರಡು ಗಂಟೆ ಇದ್ರೂ ಸಾಕ? ಅದು ಉದ್ದ ಇದ್ರೆ ಒಳ್ಳೇದು ಬಳ್ಳಿ, ಅದು ಗ್ರೋತ್ ಬೇಗ ಬರ್ತದೆ. ತುಂಬಾ ಸಣ್ಣ ಆದ್ರೆ ಅದು ಬದುಕಲಿಕ್ಕೆ ಬದುಕ್ತದೆ, ಮಾತ್ರ ಅದು ನಿಮಗೆ ಒಂದು ಮಲ್ಟಿಪ್ಲೈ ಆಗುದು ನಿಧಾನ. ಎಲೆ ಬಳ್ಳಿ ಗಟ್ಟಿ ಮತ್ತೆ ತುಂಬಾ ಒಂದು ಆ ಹಸಿರು ಕಲರ್ ನ ಬಳ್ಳಿ ಹೆಚ್ಚು ಬದುಕ್ತದೆ, ಆ ಬ್ರೌನ್ ಕಲರ್ ಅದನ್ನು ನಾವು ನೆಟ್ಟರೆ ಬದುಕುದು ಕಡಿಮೆ. ಅದು ಬದುಕಿದ್ರೆ ಮಾತ್ರ ಅದರ ಗ್ರೋತ್ ಎಲ್ಲ ತುಂಬಾ ಫಾಸ್ಟ್. ಅದು ಅಡಿಕೆ ಮರದ ಬುಡದಲ್ಲಿ ನೆಡುವಂತಹ ಕ್ರಮದ ಬಗ್ಗೆ ಹೇಳಿ, ಯಾವ ದಿಕ್ಕಿನಲ್ಲಿ ನೆಡಬೇಕು, ಎಷ್ಟು ದೂರ ನೆಡಬೇಕು, ಎಷ್ಟು ಗುಂಡಿ ಆಳ ಇರಬೇಕು? ನಾವು ಹಳೆ ಕ್ರಮದಲ್ಲಿ ನೆಡುದು, ಗುಂಡಿ ಎಲ್ಲ ಮಾಡಿ ನೆಡುದಲ್ಲ. ನಾವು ನಮ್ಮ ತೋಟದಲ್ಲಿ ಅಡಿಕೆ ಮರದ ಹತ್ತಿರವೇ ನೆಡುದು, ನಟ್ಟು ಎರಡು ಕೊಟ್ಟು ಮಣ್ಣು ಹಾಕಿ ಅದರಲ್ಲಿ ಬಳ್ಳಿ ಇಟ್ಟು ವಾಪಸ್ ಎರಡು ಕೊಟ್ಟು ಮಣ್ಣು ಹಾಕುದು. ಒಟ್ಟು ಆ ಬಳ್ಳಿ ನಟ್ಟ ಜಾಗದಲ್ಲಿ ನೀರು ನಿಲ್ಲದಾಗೆ ಮಾಡ್ಬೇಕು ನಾವು, ಮತ್ತೆ ಕಸ ಎಲ್ಲ ಆಗ್ಲೇ ಕಡ್ದಿಡ್ಬೇಕು, ಅದಕ್ಕೆ ನೀರು ನಿಲ್ಲದಾಗೆ ಜಾಗ್ರತೆ ಮಾಡ್ಬೇಕು. ಈಗ ಬುಡದಲ್ಲೇ ಅಡಿಕೆ ಮರದ ಬುಡದಲ್ಲೇ ನೆಡುವಂತದ್ದು ಒಂದು ಫೀಟ್ ಎರಡು ಫೀಟ್ ದೂರ ನೆಡಬೇಕು ಹಾಗೆ ನಟ್ರೆ ಒಳ್ಳೇದು ಅಂತ ಎಲ್ಲ ಹೇಳ್ತಾರೆ, ಆದ್ರೆ ನಮಗೆ ಅದು ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಈ ಕಳೆ ತೆಗೆಯುವಾಗೆಲ್ಲ ಅದು ನಮ್ಮ ಮಿಷನ್ ಕೆಲಸದವರೆಲ್ಲ ನಾವೇದ್ರು ಯಾವಾಗ್ಲೂ ಜಾಗ್ರತೆ ಇಟ್ಟುಕೊಳ್ಳಿಕ್ಕೆ ಆಗುದಿಲ್ಲ, ಆದ್ರೆ ನಾವು ನಮ್ಮ ತೋಟದಲ್ಲಿ ಹತ್ತಿರವೇ ನಡುದು. ಈಗ ಅಡಿಕೆ ಗಿಡ ಗುಂಡಿಯಲ್ಲಿದ್ರೆ ಏನ್ ಮಾಡುದು ಅಂತಂದ್ರೆ, ಈಗ ಅಡಿಕೆ ಮೇಲಿದ್ರೆ ತೊಂದರೆ ಇಲ್ಲ, ಗುಂಡಿಯಲ್ಲಿದ್ರೆ ಆ ಬದಿಗೆ ಸ್ವಲ್ಪ ಮಣ್ಣು ಹಾಕಿಯೇ ನಾವು ನೆಡುದು. ಗುಂಡಿ ತುಂಬಾ ಆಳದಲ್ಲಿ ಅಷ್ಟು ಬದುಕುದು ಕಡಿಮೆ, ಅದು ಎಲ್ಲ ಬದುಕಿದ್ರು ನೀರ್ ನಿತ್ಯ ಎಲ್ಲ ಜೋರು ಮಳೆಗೆ ಸಾಯ್ತದೆ. ಒಂದೆರಡು ವರ್ಷ ಮಣ್ಣು ಹಾಕಿ ಅದನ್ನ ಮೇಲೆ ಮಾಡ್ಕೊಳ್ಳೋದು. ಆ ಬದಿಗಾದ್ರೂ ಮತ್ತೆ ಬುಡ ಬಿಡಿಸ್ಲೇಬಾರ್ದು ಅಡಿಕೆ, ಈ ಮೆಣಸಿನ ಬಳ್ಳಿ ಇದ್ದ ಮರದ್ದು ಬುಡ ಬಿಡಿಸದ ಇದ್ರೆ ಒಳ್ಳೇದು. ಮಳೆಗಾಲದಲ್ಲಿ ಸೊಪ್ಪು ಬುಡಕ್ಕೆ ತಾಗಬಾರ್ದು, ಇಡುವಾಗ ಫಂಗಸ್ ಬರ್ತದೆ. ಆಮೇಲೆ ಈಗ ಈ ಕಾಳು ಮೆಣಸಿನ ಬಳ್ಳಿ ಹೆಚ್ಚು ಇಡೀ ಅಡಿಕೆ ಮರದ ಸುತ್ತು ಬರುವ ಹಾಗೆ ಮಾಡುವುದು ಹೇಗೆ ಅಂತ? ಅದು ಒಂದು ಮೀಟರ್ ಹೈಟ್ ಹೋಗುವಾಗ ನೀವು ತುದಿ ಚಿವುಡ್ತಾ ಹೋಗ್ಬೇಕಾದ್ರೆ ಅದು ನಾವು ಚಿವುಟದಿದ್ರೆ ಒಂದು ಕೀಟ ಬಂದು ಕಟ್ ಮಾಡ್ತದೆ. ಆದ್ರೆ ಮಾಡದಿದ್ರೆ ನೀವು ಮಾಡ್ಬೇಕು, ಆಗ ಒಂದಿದ್ದದ್ದು ಎರಡಾಗ್ತದೆ, ವಾಪಸ್ ಅದನ್ನೆರಡನ್ನು ಚಿವುಟುವಾಗ ಮತ್ತೆ ನಾಲ್ಕು ಆಗ್ತದೆ. ಹಾಗೆ ಅದು ಈ ತಲೆ ಬಳ್ಳಿ ನೆಡುವಾಗ ಅದು ಆ ಕೆಲಸ ಇಲ್ಲ ನಮಗೆ, ಅದು ಬುಡದಿಂದಲೇ ಫುಲ್ ಕವರ್ ಆಗ್ತದೆ, ಪೊದೆ ಹಾಗೆ ಬರ್ತದೆ. ಆಮೇಲೆ ಈಗ ಪ್ರಾರಂಭಿಕ ದಿವಸಗಳಲ್ಲಿ ಅದಕ್ಕೆ ಒಂದು ಕಟ್ಟಬೇಕಾಗಿರುವಂತಹ ಬಳ್ಳಿ ಮತ್ತೆ ಇದ್ರ ಬಗ್ಗೆ ಹೇಳಿ. ಬಳ್ಳಿ ಬಳ್ಳಿ ಕಟ್ಟೋದು ಬಕ್ಕಿದ್ದಲ್ಲ, ನಾವು ಈ 2 mm ಹಳದಿ ಹಗ್ಗದಲ್ಲೇ ಕಟ್ಟುದು, ಏನಾಗುದಿಲ್ಲ ಅದು. ಈ ಬಳ್ಳಿ ಒಂದ್ 2 ತಿಂಗಳಾಗುವಾಗ ತುಂಡಾಗಿ ಬಿದ್ದಾಗ್ತದೆ. 2 mm ಬಳ್ಳಿಯಲ್ಲಿ ಈಗ ಒಂದು 7-8 ವರ್ಷ ಹೆಚ್ಚವೇ ಆಯ್ತು, ಅದು 4 ವರ್ಷ ಎಲ್ಲ ಉಳಿತದೆ, ಏನಾಗುದಿಲ್ಲ. ಅದು ಬಿಸಿಲಿಗೆ ಅದ್ರಷ್ಟಕ್ಕೆ ಉದ್ದ ಬರ್ತದೆ, ಅದು ಏನಾಗುದಿಲ್ಲ, ಎಲ್ಲ ಹೆದರಿಸ್ತಾರೆ. ಅದು ಪ್ಲಾಸ್ಟಿಕ್ ತುಂಡಾಗುದಿಲ್ಲ, ಏನಾಗುದಿಲ್ಲ ನಮ್ಮ ಅನುಭವದಲ್ಲಿ. ಬಿಸಿಲಿಗೆ ಅದು ಹುಡಿ ಆಗ್ತದೆ, ಹುಡಿ ಆಗ್ತದೆ 3 ವರ್ಷ ಆಗುವಾಗೆಲ್ಲ, ಅದು 3-4 ವರ್ಷ ಆಗುವಾಗ ಹೋಗ್ತದೆ ಬಳ್ಳಿ. ಒಂದು ಬುಡಕ್ಕೆ ಒಂದೇ ಗಿಡವನ್ನು ನೆಡಬೇಕು ಅಥವಾ 2-3 ಸುತ್ತಲು ನೆಡಬೇಕು, ಹೇಗಿದೆ ಅದು? ಅಲ್ಲ, ಹೆಚ್ಚಿಗೆ ನೆಟ್ರೆ ಸಮಸ್ಯೆ ಏನಿಲ್ಲ, ಒಂದು ಸಾಕಾಗ್ತದೆ. 2-2, 3-3 ಬಳ್ಳಿ ನಾವು ನೆಡ್ತೇವೆ ನೆಡುವಾಗ. ಈಗ ಅಡಿಕೆ ಮರಕ್ಕೆ ಹತ್ತಲಿಕ್ಕೆ ಅನುಕೂಲ ಆಗುವ ಹಾಗೆ ಎಷ್ಟು ಗಿಡಗಳ ನಂತರ ಒಂದನ್ನು ಬಿಡಬೇಕು ಅಂತ? ನಾವು ನಮ್ಮ ತೋಟದಲ್ಲಿ ಹಾಗೆ ಹಾಗೆ ಅಂತ ಬಿಡ್ಲಿಕ್ಕೆ ಅಂತ ಇಲ್ಲ, ನಾವು ಎಲ್ಲ ಗಿಡಕ್ಕೂ ನೆಡುದು, ಅದು ಕೆಲವು ಸಾಯ್ತದೆ. ಮತ್ತೆ ಮರ ಹತ್ತುದು, ಈಗ ಮರ ಖಾಲಿ ಇದ್ರು ಏಣಿಯಲ್ಲಿ ಹತ್ತುದು, ಹಾಗೆ ಅದು ಬಿಡ್ಬೇಕು ಅಂತ ಇಲ್ಲ ಅಂತ ನನ್ನ ಲೆಕ್ಕ. ಈಗಿನ ಕಾಲಕ್ಕೆ ಎಲ್ಲ ಏಣಿ ಎಲ್ಲ ಉಂಟು, ಅಡಿಕೆ ಕುಯ್ಲಿಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಎಲ್ಲ ಸಮಸ್ಯೆ ಆಗುದಿಲ್ಲ. ಹೇಗೂ ಒಬ್ಬ ಬೇಕಾಗ್ತದೆ ಅಲ್ಲಿ ಅಡಿಕೆ ತೆಗೆಯುವಾಗ, ಕೊಕ್ಕೆ ಕೊಡ್ಲಿಕ್ಕೆ ಆದ್ರೂ ಒಬ್ಬ ಬೇಕು, ಮದ್ದು ಬಿಡುವಾಗ ಪೈಪ್ ಎಳಿಲಿಕ್ಕೆ ಆದ್ರೂ ಜನ ಬೇಕು, ಆಗ ಅವನಿಗೆ ಆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಏನು ಮೆಣಸಿನ ಬಳ್ಳಿಯಿಂದಾಗಿ ಸಮಸ್ಯೆ ಅಂತ ಆಗ್ಲಿಲ್ಲ. ಈಗ ಅಡಿಕೆ ಗೊನೆ ಬಿದ್ದು ಏನಾದ್ರೂ ಬಳ್ಳಿಗೆ ಏನಾದ್ರು ಪೆಟ್ಟಾಗ್ತದ? ಆಗ್ತದೆ ಅದು. ಈಗ ಮೆಣಸು ಕೃಷಿ ಈಗ ಅವರ ಕೈಯಲ್ಲಿ ಉಂಟು, ಈಗ ಕೆಲಸಗಾರರಿಗೂ ಒಂದು ಬಳ್ಳಿ ಉಳಿಸಬೇಕು ಅಂತ ಮನಸ್ಸಲ್ಲಿ ಬೇಕು, ಒಂದು ಅವರಿಗೂ ಪ್ರೀತಿ ಬೇಕು, ಒಳ್ಳೆ ಕೆಲಸಗಾರರು ಸಿಕ್ಕುದು ಸಹ ಒಂದು ಅಷ್ಟೇ. ಈ ಮೆಣಸಿನ ಕೃಷಿಗೆ ಇಂಪಾರ್ಟೆಂಟ್. ಆಮೇಲೆ ವಾರ್ಷಿಕವಾಗಿ ಏನೇನು ನಿರ್ವಹಣೆ ಅಂತ ಕ್ರಮ ಅಂತ ಇರ್ತದೆ ಈ ಕಾಳು ಮೆಣಸಿನಲ್ಲಿ? ಕಾಳು ಮೆಣಸಿಗೆ ನಾವು ಜೂನ್ ಒಮ್ಮೆ ಶುರು, ಈಗ ಅಡಿಕೆಗೆ ಸ್ಪ್ರೇ ಒಟ್ಟೊಟ್ಟಿಗೆ ಮೆಣಸಿಗೂ ಸ್ಪ್ರೇ ಕೊಡ್ತೇವೆ. ಅರ್ಧ ಚಿಗುರಿದ ಕೂಡಲೇ ಬೋರ್ಡ್ ಸ್ಪ್ರೇ ಕೊಡುದು, ಮತ್ತೆ ವಾಪಸ್ಸು ಒಂದು 40-50 ದಿನ ಆಗುವಾಗ ಎರಡನೇ ಸ್ಪ್ರೇ ಕೊಡುದು. ಎರಡು ಸ್ಪ್ರೇ ಕೊಡುದು ನಾವು. ಮತ್ತೆ ಈಗ 2ನೇ ಸಲ ಮದ್ದು ತೋಟಕ್ಕೆ ಬಿಡುವ ಟೈಮ್ ಸಾಧಾರಣ ಆಗಸ್ಟ್ ತಿಂಗಳಲ್ಲಿ. ಈ ಬಳ್ಳಿ ಕೆಲವು ಹಳದಿ ಕಾಣ್ತದೆ, ಸ್ವಲ್ಪ ಡಲ್ ಕಾಣುವ ಬಳ್ಳಿಗೆ ನಾವು ಬುಡಕ್ಕೆ ಎರಿತೇವೆ, ಬೇರೆ ವಿಷ ಅಂತ ಎಂತ ಇರಲಿಲ್ಲ. ಆದ್ರೆ ಅದು ತುಂಬಾ ಉಪಕಾರ ಆಗ್ತದೆ. ಈ ಬೋರ್ಡ್ ಒಂದು ಅರ್ಧ ಬಾಲ್ದಿ ಸಾಧಾರಣ ಒಂದು 5-6 ಲೀಟರ್ ಆದ್ರೂ ದೊಡ್ಡ ಬಳ್ಳಿಗೆ ಬೇಕಾಗ್ತದೆ, ಕಾನಿಷ್ಠ ಇದ್ರೆ ಅದು ಆ ವರ್ಷಕ್ಕೆ ಅದು ಬದುಕಿಕೊಳ್ತದೆ ಹೆಚ್ಚಿನ ಬಳ್ಳಿ. ಮತ್ತೆ ತುಂಬಾ ಕೆಲವು ಬಳ್ಳಿ ಹೋಗ್ತದೆ, ಎಲ್ಲ 100ಕ್ಕೆ 100 ಬದುಕಿಸ್ಲಿಕ್ಕೆ ಆಗುದಿಲ್ಲ. ಮತ್ತೆ ಒಂದೇ ನಾವು ನೀರ್ ನಿಲ್ಲದಾಗೆ ನೋಡ್ಕೊಳ್ಬೇಕು ಮಳೆಗಾಲದಲ್ಲಿ ಬುಡದಲ್ಲಿ. ಆದಷ್ಟು ಈ ಕೃಷಿ ತ್ಯಾಜ್ಯ ಬುಡಕ್ಕೆ ಇದ್ರೆ ನೀರು ಇಂಗಿ ಹೋಗ್ತದೆ ಸರಾಗು. ನಾವು ಕ್ಲೀನ್ ಅಂತೇಳಿ ಬುಡ ಎಲ್ಲ ಬಿಡಿಸಿ ಕೂತ್ರೆ ಬಾವೆ ಮಣ್ಣು ನಿಂತು ಬಳ್ಳಿ ಎಲ್ಲ ಕೊಳ್ತು ಹೋಗ್ತದೆ. ಬುಡದಲ್ಲಿ ನೀರು ನಿಲ್ದ ಹಾಗೆ ಹರಿದು ಹೋಗುವಾಗ ಉಜ್ಜುರುಗಣಿ ಎಲ್ಲ ಕ್ಲೀನ್ ಇಟ್ಕೊಳ್ಬೇಕು ತೋಟದಲ್ಲಿ. ಮತ್ತೆ ಒಂದೇ ಅದಕ್ಕೆ ನೆರಳೆಲ್ಲ ಇದ್ರೆ ಕಂಟ್ರೋಲ್ ಮಾಡ್ಬೇಕು. ಈ ತೋಟದ ಅಂತ ಮರದ ಗೆಲ್ಲೆಲ್ಲ ಇದ್ರೆ ಆ ಬದಿಯಿಂದ ಸ್ವಲ್ಪ ಬಿಸಿಲು ಬೀಳುವಾಗೆ ತೋಟದಲ್ಲಿ ಗಾಳಿ ಬೆಳಕು ಚೆನ್ನಾಗಿರ್ಬೇಕು, ಚೆನ್ನಾಗಿ ಇರ್ಬೇಕು. ಮತ್ತೆ ಬಳ್ಳಿ ತುಂಬಾ ಈಗ 500 ಮರ ಇದ್ರೆ 500ಕ್ಕೂ ಇದ್ರೆ ಅದುವೇ ಒಂದು ನೆರಳಾಗ್ತದೆ. ಆದ್ರೆ ನಾವು ನಟ್ಟಿದ್ದೇವೆ, ಅದು ಕೆಲವೆಲ್ಲ ಸತ್ತು ಆದಷ್ಟು ಕಮ್ಮಿ ಇರುವ ಸರಾಸರಿ ಒಂದು 300 ಬಳ್ಳಿ ಇರಬಹುದು. ಬಳ್ಳಿ ಇದ್ದಲ್ಲಿ ಒಳ್ಳೆ ಬರ್ತದೆ, ಹೆಚ್ಚು ಬಳ್ಳಿ ಇದ್ದಲ್ಲಿಯೂ ಈ ಇಳ್ಡು ಒಂದು 1000ಕ್ಕೆ ಬರುದು. ಆಮೇಲೆ ಇದಕ್ಕೆ ಕೊಡುವಂತಹ ಗೊಬ್ಬರದ ಬಗ್ಗೆ ಹೇಳಿ, ರಾಸಾಯನಿಕ ಗೊಬ್ಬರವನ್ನು ಕೂಡ ನೀವು ಬಳಕೆ ಮಾಡ್ತೀರಿ ಅಂತ ಹೇಳಿದ್ರಿ? ಹೌದು, ನಾವು ರಾಸಾಯನಿಕ ವರ್ಷಕ್ಕೆ 2 ಸಲ ಕೊಡ್ತೇವೆ. ಅದಕ್ಕೆ ಅಂತ ಅಡಿಕೆಗೆ ಕೊಡುವ ಗೊಬ್ಬರವನ್ನೇ ಕೊಡುದು. ಕುರಿ ಗೊಬ್ಬರ ಹೆಚ್ಚಾಗಿ ಕೊಡುದು ನಾವು. ಒಂದು ಅಡಿಕೆ ಮರಕ್ಕೆ ಸಾಧಾರಣ ಒಂದು ಆರು ಮರಕ್ಕೆ ಒಂದು ಗೋಣಿ ಹಾಗೆ ಸಾಧಾರಣ ಒಂದು 5 ಕಿಲೋ ಎಲ್ಲ ಬೀಳ್ಬಹುದು. ಒಂದು ಅದು ಅಡಿಕೆಗೂ ತೆಂಗು ಇದು ಸೇರಿ ಮೆಣಸಿಗೂ ಸೇರಿ ಒಮ್ಮೆ ಸಾವಯವ ಅಂತ ಹಾಗೆ. ಮತ್ತೆ ಹಟ್ಟಿ ಗೊಬ್ಬರ ಸ್ವಲ್ಪ ಇದ್ದದ್ದನ್ನು ಕೊಡ್ತೇವೆ. ಮತ್ತೆ ಕೆಮಿಕಲ್ ಎನ್ ಪಿ ಕೆ ಅಡಿಕೆಗೆ ಕೊಡುದೆ ಒಮ್ಮೊಮ್ಮೆ ಸುಪಲ ಕೊಡ್ತೇವೆ. ಅನುಕೂಲ ಇದ್ದಾಗ ಮೂರು ಮಿಕ್ಸ್ ಮಾಡಿ ಯೂರಿಯಾ ಪೊಟ್ಯಾಸಿಯಂ ರಾಕ್ ಫಾಸ್ಫೇಟ್ ಅದನ್ನು ಕೊಡ್ತೇವೆ. ಮತ್ತೆ ಜೂನ್ ಮೇ ತಿಂಗಳಲ್ಲೆಲ್ಲ ಈ ಮೆಣಸಿಗೆ ಅಂತಲೇ ಬೇರೆ ಕೊಟ್ರೆ ಭಾರಿ ಉಪಕಾರ ಆಗ್ತದೆ. ಲಿಕ್ವಿಡ್ ಫರ್ಟಿಲೈಸರ್ ಅಂತ ಸಿಗ್ತದೆ ಅಂಗಡಿಯಲ್ಲಿ, ಅದನ್ನು ಈಗ ಹ್ಯೂಮಿಕ್ ಆಸಿಡ್ ಮತ್ತೆ ಸೀವೀಡ್ ಮತ್ತೆ ಮೈಕ್ರೋ ನ್ಯೂಟ್ರಿಯಂಟ್ ಮತ್ತೆ ಒಂದ್ ಸ್ವಲ್ಪ ಎನ್ ಪಿ ಕೆ ಅದನ್ನು ನಾಲ್ಕನ್ನು ನೀರ್ ಮಾಡಿ ಬುಡಕ್ಕೆ ಕೊಟ್ಟರೆ ಆಗ ಮಳೆ ಬರುವಾಗ ಭಾರಿ ಚಂದ ಚಿಗುರು ಎಲ್ಲ ಬರ್ತದೆ. ಅದು ನೀವು ಪ್ರಯತ್ನ ಪಟ್ಟಿದ್ರಿ? ನಾವೊಂದು 2 ವರ್ಷ ಎರೆದು ಒಳ್ಳೆ ರಿಸಲ್ಟ್ ಬಂದಿದೆ. ಹೇಳಿ, ಸೀವೀಡ್ ಆಗ್ಬೋದು, ಹ್ಯೂಮಿಕ್ ಆಸಿಡ್ ಆಗ್ಬೋದು, ಅಥವಾ ಇಂಥವನ್ನ ಹೇಗೆ ಬಳಕೆ ಮಾಡುವಂತದ್ದು, ಎಷ್ಟು ಪ್ರಮಾಣ, ಹೇಗೆ? ಅದು ನನಗೆ ಅಷ್ಟು ಐಡಿಯಾ ಅದ್ರದ್ದಿರ್ಲಿಲ್ಲ. ಆದ್ರೆ ಒಬ್ರು ಇಲ್ಲಿ ಕೆದ್ದಳಿಕೆಯಲ್ಲಿ ಗಣೇಶ್ ಭಟ್ರು ಅಂತ ಒಬ್ರು, ಅವರಲ್ಲಿಂದ ನಾನು ತಂದದ್ದು ಒಂದು 2 ವರ್ಷ ಹಾಕಿ ಮೆಣಸೆಲ್ಲ ಡಬ್ಬಲ್ ಆಗಿದೆ. ಮೊದ್ಲು ಆಗ್ತಿದ್ದ ಬಳ್ಳಿ ಎಲ್ಲ ಭಾರಿ ಚಂದ ಗ್ರೋತ್ ಬರ್ತದೆ. ಅಡಿಕೆಯಿಂದ ಯಾವಾಗ್ಲೂ ಆ ಗೊಬ್ಬರಕ್ಕೆ ಇದು ಭಾರಿ ರಿಸಲ್ಟ್ ಕೊಡ್ತದೆ. ಈ ಮೆಣಸು ರೆಸ್ಪಾಂಡ್ ಮಾಡ್ತದೆ. ಈಗ ಹ್ಯೂಮಿಕ್ ಆಸಿಡ್ ಎಲ್ಲ ಬಳಕೆ ಮಾಡೋದಿದ್ರೆ ಹೇಗೆ, ಅಥವಾ ಸೀವೀಡ್ ಬಳಕೆ ಮಾಡೋದಿದ್ರೆ ಹೇಗೆ? ಅದು ಅವರು ಹೇಳಿದಾಗೆ ನಾವು ಹಾಕಿದ್ದು. ಸಾಧಾರಣ ಬ್ಯಾರ್ಲಿಗೆ ಒಂದು 1/4 ಕಿಲೋ ಹ್ಯೂಮಿಕ್ ಆಸಿಡ್. ಕಾಸ್ಟ್ ಅದು ಈಗ ಸರಿ ನೆನಪಿಲ್ಲ. 2 ವರ್ಷ ಮೊದ್ಲು ಹಾಕಿದ್ ನಾವು, ಆಗ ಒಂದು 1000 ರೂಪಾಯಿ ಇರ್ಬೋದು. ಇಲ್ಲ ಇಲ್ಲ, ಕಿಲೋ ಈಗ ಒಂದು 400 ರೂಪಾಯಿಯ ಒಳಗೆ. ಅದೊಂದು 1/2 ಕಿಲೋ, ಅದು ಒಂದು ಅದೇ ರೇಟು ಸಾಧಾರಣ ಸೀವೀಡ್ ಸಹ. ಮೈಕ್ರೋ ನ್ಯೂಟ್ರಿಯಂಟು ಸಾಮಾನ್ಯ ಅದೊಂದು 1/2 ಕಿಲೋ ಹಾಕ್ಲಿಕ್ಕೆ ಮತ್ತೆ ಒಂದು 100 ರೂಪಾಯಿ ಅಂದಾಜು ಇರ್ಬೋದು ಎನ್ ಪಿ ಕೆ. ಅವರು ಲಿಕ್ವಿಡ್ ಅಲ್ಲ, ಲಿಕ್ವಿಡ್ ಈಟ ಇದು ಲಿಕ್ವಿಡ್ ಫರ್ಟಿಲೈಸರ್, ಅದು ಫುಲ್ ವಾಟರ್ ಸಾಲ್ಯೂಬಲ್. ಅದು ತುಂಬಾ ಉಪಕಾರ ಆಗ್ತದೆ. ಈ ಬುಡಕ್ಕೆ ಹಾಕುವಂತದ್ದು ಸ್ಪ್ರೇ ಮಾಡ್ದ? ಬುಡಕ್ಕೆ ಹಾಕಿದ್ ನಾವು, ಮತ್ತೆ ಸ್ಪ್ರೇಯು ಮಾಡಿದ್ದೇನೆ ಈ ಅಕ್ಟೋಬರ್ ಟೈಮ್ ಅಲ್ಲಿ ಖಾಲಿ ಪೊಟ್ಯಾಸಿ. ಅದು ನನಗೆ ದೊಡ್ಡ ಪ್ರಯೋಜನ, ಕಣ್ಣಿಗೆ ಕಾಣುವಾಗ ಏನು ಕಾಣಲಿಲ್ಲ. ಇದು ಬುಡಕ್ಕೆ ಮೇ ಜೂನ್ ಅಲ್ಲಿ ಕೊಟ್ಟಷ್ಟು ಮೆಣಸಿಗೆ ಒಳ್ಳೆ. ಒಂದೊಂದೆರಡೆರಡು ಲೀಟರ್ ಸಾಕದು ಬುಡಕ್ಕೆ ಉಯ್ಯುದು. ಮತ್ತೆ ಬಳ್ಳಿ ಸೊರಕಿ ಇದ್ದಷ್ಟು ರೋಗ ಬರುದಿಲ್ಲ ಅದಕ್ಕೆ, ಬಳ್ಳಿ ಸೊರಗಿ ಇದ್ದಷ್ಟು ಅದಕ್ಕೆ ರೋಗ ಜಾಸ್ತಿ. ಆಮೇಲೆ ಹೂಗುಂಚಲು ಬರ್ಲಿಕ್ಕೆ ನೀರಾವರಿ ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ. ಅದರಲ್ಲೂ ವಿಶೇಷವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಚೆನ್ನಾಗಿ ನೀರು ಕೊಟ್ರೆ ಚೆನ್ನಾಗಿ ಕದಿರು ಬರ್ತದೆ ಅಂತ ಹೇಳಿ, ಈ ಬಗ್ಗೆ ಹೇಳಿ. ಅದು ಬಳ್ಳಿ ತುಂಬಾ ಬೇಸಿಗೆಯಲ್ಲಿ ಬಾಡಿದ್ರೆ ಅದು ರಿಕವರಿ ಆಗುವಾಗಲೇ ಮುಕ್ಕಾಲು ಮಳೆಗಾಲ ಆಗ್ತದೆ. ನಾವು ಅದಕ್ಕೆ ಒಂದು ಸ್ಟ್ರೆಸ್ ಅಂತ ಸಿಗಬಾರ್ದು. ತುಂಬಾ ಸ್ವಲ್ಪ ಸ್ಟ್ರೆಸ್ ಒಳ್ಳೇದು. ಈಗ ಈ ಸಲ ಸ್ಟ್ರೆಸ್ ಏನಿಲ್ಲ, ಈ ಸಲ ಮಳೆ ಆಗಾಗ ಬಂದು ಈ ಸಲ ಕ್ರಾಪ್ ತುಂಬಾ ಕಡಿಮೆ. ಅದು ನೀರಾವರಿ ತುಂಬಾ ಮುಖ್ಯ ಅದಕ್ಕೆ. ಈ ಮಳೆಗಾಲ ಹೋದ ಕೂಡಲೇ ಸಹ ನಾವು ಆದಷ್ಟು ಬೇಗ ಮೆಣಸಿನ ಬಳ್ಳಿ ಬಾಡ್ಲಿಕ್ಕೆ ಅಂತ ಕೂತ್ರೆ ಅದು ಮತ್ತೆ ರಿಕವರ್ ಆಗುದಿಲ್ಲ ಬಳ್ಳಿ. ಆದ್ರೆ ಅಡಿಕೆಗೆ ಸ್ವಲ್ಪ ಸ್ಟ್ರೆಸ್ ಬೇಕು. ಹೌದು, ಎರಡು ನೋಡಿದ್ರೆ ಆಗುದಿಲ್ಲ ನಮಗೆ. ಒಂದಲ್ಲ ಒಂದು ಇದು ಪ್ರಯೋಜನ ಉಪಕಾರಕ್ಕಾಗ್ತದೆ. ಈಗ ಮೆಣಸಿನಲ್ಲಿ ನಮ್ಮ ಖರ್ಚು ಹೋದ್ರೆ ಯಾವ್ದಾದ್ರು ಒಂದು ಉಳಿತದೆ ನಮಗೆ. ಈ ಸೊರಗು ರೋಗದ ಬಗ್ಗೆ ಹೇಳಿ, ಕ್ವಿಕ್ ವಿಲ್ಟ್ ಅಂತ ಹೇಳ್ತೀವಲ್ಲ, ಇದರ ಒಂದು ಲಕ್ಷಣಗಳು ಮತ್ತು ಯಾವ ರೀತಿ ನಿರ್ವಹಣೆ ಮಾಡ್ತೀವಿ? ಕ್ವಿಕ್ ವಿಲ್ಟ್ ಅಂತ ಅಲ್ಲ, ನಮ್ಮಲ್ಲಿ ಈ ಸ್ಲೋ ಅದಕ್ಕೆ ಈ ಸ್ವಲ್ಪ ಡಿಮ್ ಕಾಣುವ ಬಳ್ಳಿಗೆ ಈ ಈಗ ಒಂದು ಆಗಸ್ಟ್ ಟೈಮ್ ಅಲ್ಲೆಲ್ಲ ನಾವು ಮದ್ದು ಬಿಡ್ತಾ ಇರುವ ತೋಟಕ್ಕೆ ಅಂತ ಬಳ್ಳಿ ಕಂಡ್ರೆ ಅದಕ್ಕೆ ಒಂದು ಬುಡಕ್ಕೆ ಎರಿಯುದು ಮತ್ತೆ 2 ಸ್ಪ್ರೇ ಕೊಡುದು. ಕೆಲವು ಬಳ್ಳಿ ಹೋಗ್ತದೆ, ನಮ್ಮಲ್ಲಿ ಹೋಗುದಿಲ್ಲ ಅಂತ ಅಲ್ಲ. ವರ್ಷ ಒಂದು 5% ಅಲ್ಲ, ಪ್ರತಿಯೊಬ್ಬರ ತೋಟದಲ್ಲಿಯೂ ಸಾಯ್ತದೆ, ನಡ್ತಾ ಇರುದಷ್ಟೇ. ಮತ್ತೆ ಬರೇ ಈಗ ವೀಕ್ ಬಳ್ಳಿಯನ್ನು ತೆಗೆದು ಬೇರೆ ನೆಡೋದು ಒಳ್ಳೇದು. ತುಂಬಾ ಟ್ರೀಟ್ಮೆಂಟ್ ಮಾಡಿ ಅದನ್ನು ಹುಷಾರು ಮಾಡುದ್ರಿಂದ ಅದು ಮತ್ತೆ ಆಚೆ ಇದ್ದಕ್ಕೆ ರೋಗ ಸ್ಪ್ರೆಡ್ ಮಾಡ್ಲಿಕ್ಕೆ ಅದೊಂದು ಕಾರಣ ಆಗ್ತದೆ. ಬರೇ ವೀಕ್ ಬಳ್ಳಿಯನ್ನು ತೆಗೆಯುವುದು ಒಳ್ಳೇದು. ಈಗ ಕೆಲವೊಂದು ಸಾರಿ ತುದಿ ಎಲ್ಲ ಒಣಗಿದ್ರು ಕೂಡ ಬುಡದಿಂದ ಹೊಸ ಚಿಗುರು ಬರ್ತದೆ, ಅದನ್ನ ಬಿಡ್ಬೋದು ಹಾಗೆ? ಅದು ಒಮ್ಮೆ ಕೆಲವು ಹಾಗೆ ಫುಲ್ ಒಣಗಿ ಸತ್ತ ಬಳ್ಳಿಯಲ್ಲಿ ಮಾರನವರ ಮತ್ತಿನ ವರ್ಷ ಚಿಗುರು ಬಂದು ಒಳ್ಳೇದಾಗದ್ದು ಉಂಟು. ಹಾಗೆ ನನಗೆ ನಿಮಗೆ ಹೇಳುವಷ್ಟು, ನಾನ್ಸ ಈಗ ವಿದ್ಯಾರ್ಥಿ ಎಲ್ಲ. ಆಮೇಲೆ ಈಗ ಕೊಯ್ಲು ನಮ್ಮ ತೋಟದಲ್ಲಿ ಅಂತ ಬಳ್ಳಿಗಳು ಒಳ್ಳೇದಾದ್ದು ಉಂಟು. ಕಾಳು ಮೆಣಸಿನ ಕೊಯ್ಲಿನ ಬಗ್ಗೆ ಹೇಳಿ, ಈಗ ಯಾವ ಹಂತದಲ್ಲಿ ಕೊಯ್ಲು ಮಾಡಬೇಕು? ಸಾಮಾನ್ಯವಾಗಿ ಹೇಳುವಂತದ್ದು ಒಂದು ಗೆರೆಯಲ್ಲಿ ಒಂದು 4 ಕಾಳು ಹಣ್ಣಾದ್ರೆ ಕೊಯ್ಲು ಮಾಡಬಹುದು ಅಂತ ಹೇಗೆ? ಒಂದು ಗೆರೆಯಲ್ಲಿ ಈಗ ಒಂದು ಕಾಳು ಹಣ್ಣಾದ್ರೂ ಮಾಡಬಹುದು. ಈಗ ಅದು ಹಾಗೆ ಅಂತ ಹೇಳಿ ಇಡೀ ಬಳ್ಳಿಯನ್ನು ಒಮ್ಮೆಲೆ ನಾವು ಕುಯ್ಯುವುದಿಲ್ಲ. ಅದು ಈಗ ಒಂದು ಅಡ್ಡ ಗೆಲ್ಲಲ್ಲಿ ಒಂದು ಮೂರ್ನಾಲ್ಕು ಗೆರೆ ಬರ್ತದೆ. ಈಗ ಒಂದು ಗೆರೆಯಿಂದ ಒಂದು ಗೆರೆಗೆ ಒಂದು 25-30 ದಿನ ವ್ಯತ್ಯಾಸ ಇರ್ತದೆ. ಆದಷ್ಟು ಬೆಳೆದದ್ದನ್ನೇ ಕುಯ್ಬೇಕು. ಒಳ್ಳೆ ನಾವು ಗಟ್ಟಿ ಶಕ್ತಿ ಹಾಕಿ ಅದನ್ನು ಪ್ರೆಸ್ ಮಾಡುವಾಗ ಅದು ಹುಡಿಯಾಗಬಾರ್ದು. ಹಾಗೆ ಆದ್ರೆ ನಮಗೆ ಒಳ್ಳೆ ತೂಕ ಬರ್ತದೆ. ಅದು ಒಂದು 3 ಕೆಜಿಗೆ 1 ಕೆಜಿ ಒಣಗಿದ ಮೆಣಸು ಬರ್ತದೆ. ಆಮೇಲೆ ಈಗ ಕಾಳು ಮೆಣಸಿನ ಕಾಳುಗಳು ಟೊಳ್ಳಾಗುವಂತದ್ದು, ಪೊಳ್ಳು ಬಿಟ್ಟಿಲ್ಲ ಅಂತ ಹೇಳ್ತೀವಿ, ಅಂತ ಸಮಸ್ಯೆ ಬರ್ತದ? ಅದು ಈ ಅರ್ಜೆಂಟ್ ಮಾಡಿ ಕುಯ್ದ್ರೆ ಅದೆಲ್ಲ ಸಮಸ್ಯೆ ಅಂತ ಕಾಣ್ತದೆ. ನಾವು ಆದಷ್ಟು ಸ್ವಲ್ಪ ನಾಲ್ಕು ಹಾಕಿ ತಿಂದು ಹೋದ್ರು ಸಹ ನಾವು ಕಾಯಿಲೆ ಕೂಡಿದ್ರೆ ಆದಷ್ಟು ಜಳ್ಳೆಲ್ಲ ಕಡಿಮೆ. ಒಂದು 100 ಕಿಲೋ ಮೆಣಸಲ್ಲಿ ಒಂದು 3 ಕಿಲೋ ಕಸ ಜಳ್ಳು ಅಂತ ಹೋಗ್ಬೋದು. ಹೆಚ್ಚು ಅಷ್ಟು ಸಹ ಹೋಗ್ಲಿಕ್ಕಿಲ್ಲ. ಈಗ ಸರಿ ಬೆಳೆದು ಕುಯ್ಯುವುದೇ ಒಳ್ಳೇದು ಕೃಷಿಕರು. ಈಗ ಒಂದ್ಸರಿ ಕಾಳುಮೆಣಸನ್ನು ಕೊಯ್ದಾದ ನಂತರ ಅದನ್ನ ಕಾಳನ್ನ ಪ್ರತ್ಯೇಕ ಮಾಡುವಂತಹದ್ದು ಈಗೆಲ್ಲ ಮಿಷಿನರಿ ಎಲ್ಲ ಬಂದಿದೆ, ಇದರೊಂದು ಉಪಯೋಗದ ಬಗ್ಗೆ ಹೇಳಿ. ತುಂಬಾ ಉಪಕಾರ ಉಂಟು ರೈತರಿಗೆ. ಮೊದ್ಲೆಲ್ಲ ಈ ಹಣ್ಣನ್ನು ಬೇರೆ ಮಾಡಿ ಕಾಲಿಂದ ತುಳಿದು ಕೆಲಸ ಎಲ್ಲ ಈ ಮೆಣಸಿನ ಕೃಷಿಗೆ ಬೇಡ ಅಂತ ಹೇಳುವಲ್ಲಿ ಯಾರಿಗೆ ಆಗ್ತಿತ್ತು. ಮನೆಯ ಹೆಂಗಸರಿಗೆಲ್ಲ ಕೆಲಸ ಅಂತ ಮುಗಿತಿರ್ಲಿಲ್ಲ ಅಲ್ಲ. ಈಗ ಅದೆಲ್ಲ ಬಂದ ಮೇಲೆ ರೈತರಿಗೆ ಈ ಸ್ಪ್ರೇಯರ್ಗಳು ಎಲ್ಲ ಬಂದು ತುಂಬಾ ಉಪಕಾರ ಆಗಿದೆ. ಆಮೇಲೆ ಈಗ ಕಾಳನ್ನ ಪ್ರತ್ಯೇಕಿಸಿದ ನಂತರ ಎಷ್ಟು ಬಿಸಿಲು ಒಣಗಿಸಬೇಕು ಮತ್ತು ಸಂಗ್ರಹಿಸಿ ಇಡುವಂತದ್ದೆಲ್ಲ ಹೇಗೆ? ನಾವು ಈ ಅದು ಒಬ್ಬೊಬ್ರು ಅಂಗಳದ ಮೇಲೆ ಹೋಗ್ತದೆ. ಈ ಒಳ್ಳೆ ಬಿಸಿಲೆಲ್ಲ ಇದ್ರೆ 5-6 ಬಿಸಿಲು ಸಾಕಾಗ್ತದೆ. ಮತ್ತೆ ನೆರಳು ಒಂದು ಹೊತ್ತೆಲ್ಲ ಬೀಳುವಲ್ಲಿ ಅದು ಸರಿ 4 ದಿನ ಹೆಚ್ಚು ಬೇಕಾಗ್ಬೋದು. ಬರೇ ಈಗ ಒಂದು ಹೊತ್ತಿನ ಬಿಸಿಲೆಲ್ಲ ಸಾಕಾಗ್ಲಿಕ್ಕಿಲ್ಲ. ಎಲ್ಲ ಈಗ 5-6 ಬಿಸಿಲಲ್ಲಿ ಪೂರ್ತಿ ಒಣಗ್ಲಿಕ್ಕಿಲ್ಲ. ಅದು ಒಳ್ಳೆ ಪರಿಮಳ ಬರ್ತದೆ ಸರಿ ಒಣಗುವಾಗ, ಬಿಸಿಲಿಗೆ ಅದರ ಹತ್ರ ಹೋಗುವಾಗ ಒಳ್ಳೆ ಪರಿಮಳ ಘಾಟು ಬರ್ತದೆ ಒಣಗ್ತಾ ಬರುವಾಗ. ನಾವು ಮತ್ತೆ ಈ ಅಡಿಕೆಯ ಸಿಲ್ಫೋಲಿನ ಒಳಗೆ ಹಾಕಿ ಒಣಗಿಸಿದ್ದೇವೆ. ಅದರಲ್ಲಿ 2-3 ದಿನ ಹೆಚ್ಚು ಬೇಕಾಗ್ತದೆ. ಅದು ನಮ್ಮದಂದ್ರೆ ಅದು ಕ್ರಮದಂತೆ ಇಲ್ಲ. ಈ ಎಕ್ಸಾಸ್ಟ್ ಫ್ಯಾನ್ ಅಂತದ್ದೆಲ್ಲ ಇಲ್ಲ, ಹಳೆ ಕ್ರಮದಲ್ಲಿ ಇರುದು. ಆಮೇಲೆ ಸಂಗ್ರಹಿಸಿ ಇಡುವ ಸಂದರ್ಭದಲ್ಲಿ ತೂಕ ಕಳ್ಕೊಳ್ಳುವಂತಹದ್ದು ಇಂತ ಸಮಸ್ಯೆ ಬರ್ತದ? ಇಲ್ಲ, ಅದು ನಾವು ಮೆಣಸು ಒಣಗಿದ ಕೂಡಲೇ ಕ್ಲೀನ್ ಮಾಡುವ ಮೊದಲೇ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಇಡಬೇಕು. ಇಲ್ಲ ಇದ್ರೆ ಅದು ಬಿಳಿ ಆಗ್ತದೆ. ನಾವು ಕ್ಲೀನ್ ಮಾಡುದು ಯಾವಾಗ ಬೇಕಿದ್ರು ಮಾಡಬಹುದು, ಆದ್ರೆ ಪ್ಲಾಸ್ಟಿಕ್ ಏರ್ ಟೈಟ್ ಮಾಡ್ಬೇಕು ಅದನ್ನು. ಮತ್ತೆ ತೂಕ ಸರಿ ಬೆಳೆದು ಕುಯ್ದ್ರೆ ಏನಾಗುದಿಲ್ಲ. ಎಷ್ಟು ವರ್ಷ ಸಂಗ್ರಹಿಸಿ ಇಡಬಹುದು? ಹಾಗೆ ಸರಿ ಗೊತ್ತಿಲ್ಲ, ಒಂದು 7-8 ವರ್ಷ ಎಲ್ಲ ನಾವು ಇಟ್ಟಿದ್ದೇವೆ, ಏನಾಗುದಿಲ್ಲ. ಬೆಲೆಯಲ್ಲಿ ಏನಾದ್ರು ಹೆಚ್ಚು ಸಿಗ್ತದೆ ಹಳೆ ಇಟ್ಟಿದ್ದಕ್ಕೆ? ಇಲ್ಲ ಇಲ್ಲ ಇಲ್ಲ. ತಕ್ಷಣ ಮಾರಿದ್ರೆ ಅಷ್ಟೇ ರೇಟ್? ಅಷ್ಟೇ ರೇಟ್, ತಕ್ಷಣ ಮಾರಿದ್ರೆ ಒಂದು 5-10 ರೂಪಾಯಿ ಕಡಿಮೆ ಅಷ್ಟೇ. ಆದ್ರೆ ತಕ್ಷಣ ನಾವು ಅದು ಬೇಕಾಗುವಾಗ ಕೊಡುದು. ಹೇಗೆ ಸಿಗ್ತಾ ಇದೆ ಧಾರಣೆ? ತುಂಬಾ ವ್ಯತ್ಯಾಸ ಬರ್ತದ ಧಾರಣೆ? ಈಗ ಒಂದು 400 ರೂಪಾಯಿ ಉಂಟು, 700 ಎಲ್ಲ ಆಗಿತ್ತು. ಸಾಮಾನ್ಯ 1 ಕಿಲೋ ಲೆಕ್ಕ ತಗೊಂಡ್ರೆ ಎಷ್ಟು ಖರ್ಚು ಬರ್ತದೆ ಕಾಳುಮೆಣಸಿ? ಒಂದು 50-60 ರೂಪಾಯಿ ಖರ್ಚು ಇರ್ಬೋದು. ಬಾಕಿ ಅದ್ರಷ್ಟು ಲಾಭ ಈ ಅಡಿಕೆಯಲ್ಲಿ ಇಲ್ಲ ಅಂತ. ಆದ್ರೆ ಅದನ್ನು ಅಡಿಕೆ ಅಷ್ಟೊಂದು ನಂಬುವಾಗಿಲ್ಲ, ರೋಗ ಬಂದು ಹೋದ್ರೆ ಇಡೀ ಹೋಗ್ತದೆ. ಅಡಿಕೆ ಎಷ್ಟು ಕೆಲಸ ಇಲ್ಲ? ಕೆಲಸ ತುಂಬಾ ಕಡಿಮೆ, ಆದ್ರೆ ಕೆಲಸ ಆ ಟೈಮ್ ಅಲ್ಲಿ ತುಂಬಾ ಕೆಲಸ ಉಂಟು. ಆ ಒಮ್ಮೆಲೆ ಇಡೀ ತೋಟದ ಹಣ್ಣಾಗ್ತದೆ, 4 ಜನ ಮಾಡ್ಬೇಕು ಕೆಲಸ. ಮತ್ತೆ ಒಳ್ಳೆ ಕೆಲಸಗಾರರು ಸಿಗ್ಬೇಕು. ಒಟ್ರಾಶಿ ಕೆಲಸಗಾರ ಅಂತ ಬಂದ್ರು ಆಗುದಿಲ್ಲ, ಲೆಕ್ಕವರ್ತಿಯ ಜನರು ಆಗುದಿಲ್ಲ. ಬಹಳ ಸಂತೋಷ ಸುಭಾಷ್ ಅವರೇ. ಕಾಳುಮೆಣಸನ್ನ ಮಿಶ್ರ ಬೆಳೆಯಾಗಿ ಅಡಿಕೆ ತೋಟದಲ್ಲಿ ಬಹಳ ವ್ಯವಸ್ಥಿತವಾಗಿ ನೀವು ಮಾಡ್ತಾ ಇದ್ರಿ. ಇದರಿಂದಲೂ ಕೂಡ ಅಡಿಕೆಯ ಜೊತೆ ಜೊತೆಗೆ ಒಂದು ಒಳ್ಳೆ ಲಾಭದಾಯಕ ಬೆಳೆಯಾಗಿ, ವಾಣಿಜ್ಯ ಬೆಳೆಯಾಗಿ ಕೂಡ ಇದನ್ನ ಬೆಳಿಬಹುದು ಎನ್ನುವಂತ ಒಂದು ಧೈರ್ಯದ ಮಾತನ್ನ ಹೇಳಿದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿಯವರಿಗೂ ನನಗೊಂದು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದಗಳು. ಇದುವರೆಗೆ ಅಡಿಕೆ ಬೆಳೆಯ ಸಮಗ್ರ ಕೃಷಿ ಕುರಿತ ಬಾನುಲಿ ಸರಣಿ, ಕಾಳುಮೆಣಸು ಕೃಷಿ ಕುರಿತು ಪುತ್ತೂರು ತಾಲೂಕಿನ ಈಶ್ವರಮಂಗಲದ ಸುಭಾಷ್ ಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ಕೇಳಿ ಕೃಷಿ ಮಾಹಿತಿ. ಕಹಿಬೇವು ಬಹುಪಯೋಗಿ ಮರವಾಗಿದ್ದು ಬೇವಿನ ಪ್ರತಿಯೊಂದು ಭಾಗವೂ ಕೂಡ ನಮಗೆ ಉಪಯುಕ್ತವಾಗಿದೆ. ಬೇವು ಪರಿಸರವನ್ನು ಶುದ್ಧೀಕರಿಸುತ್ತದೆ. ಬೇವಿನಿಂದ ಕೀಟನಾಶಕಗಳ ತಯಾರಿಕೆಯನ್ನು ಮಾಡಬಹುದು. ರಾಸಾಯನಿಕ ಕೀಟನಾಶಕಗಳು ಮನುಷ್ಯ ಹಾಗೂ ಪರಿಸರದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಬೇವಿನ ಕೀಟನಾಶಕಗಳು ಪರಿಸರ ಪ್ರೇಮಿಯೂ ಕೂಡ ಹೌದು. ಬೇವು ಅತ್ಯಂತ ಪ್ರಯೋಜನಕಾರಿ, ಮನುಕುಲಕ್ಕೆ ವರದಾನ ಹಾಗೂ ಸಂಜೀವಿನಿ ಅಂತಲೂ ಕೂಡ ಹೇಳಬಹುದು. ಬೇವು ದೊಡ್ಡದಾದಂತಹ ಸದಾ ಹಸಿರಾಗಿರುವಂತಹ ಮರ. ಸುಮಾರು 12-18 ಮೀಟರ್ನಷ್ಟು ಎತ್ತರಕ್ಕೆ ಬೆಳೀತದೆ.